ಅಂದ್ರೆ ಜಮೀನಿತ್ತು, ನೀವು ಕೃಷಿಯಲ್ಲಿ ತೊಡಗಿದ್ದೀರಾ. ಅವರೇನು ವ್ಯವಸಾಯ ಮಾಡ್ತಾ ಇರಲ್ವ ತಂದೆಯವರು? ತಂದೆಯವರು ವ್ಯಾಪಾರ ಇತ್ತು, ಕಾಫಿ ವ್ಯಾಪಾರ, ಅಂಗಡಿ ಎಲ್ಲ ಇತ್ತು. ನಾನೊಂದು ಎರಡೂವರೆ ಎಕರೆ ಜಮೀನಿತ್ತು, ಅದೀಗ ಪಾಲಾಗಿ ಬಿಟ್ಟು ನನಗೆ ಒಂದು ಎಕರೆ ಇರೋದು. ಅದರಲ್ಲಿ ನೀವು ಕೃಷಿ ಮಾಡ್ತಾ ಇದ್ದೀರಾ ಈಗ? ಹೌದು ಸರ್. ಯಾವ್ಯಾವ ಬೆಳೆ ಬೆಳೀತಾ ಇದ್ದೀರಾ? ಕಾಫಿ, ಅಡಿಕೆ, ಕಾಳುಮೆಣಸು, ಮತ್ತೆ ಸ್ವಲ್ಪ ಚಿಲ್ಲರ ಬಾಳೆ, ಬೆಣ್ಣೆಹಣ್ಣು, ಸಪೋಟ, ಇವೆಲ್ಲ ಇದಾವೆ. ನಿಮ್ದು ಕಾಫಿನೇ ಮುಖ್ಯವಾದ ಬೆಳೆ? ಕಾಫಿ ಸರ್. ಅಂದ್ರೆ ಯಾವ್ದು ರೋಬಸ್ಟ್ ಅನ್ನೋ ಯಾವ್ದು? ಅದು ಅರ್ಬಿ ಒಂದು 100 ಗಿಡ ಇತ್ತು ಸರ್, ಅದೆಲ್ಲ ಹೋಯ್ತು. ಈಗಿರೋದು ರೋಬಸ್ಟಾ ಇದೆ. ಅರೇಬಿಕಾ ಇದ್ದಿದ್ದೆಲ್ಲ ಹೋಗ್ಬಿಡ್ತು. ಕಾಫಿ ಹೇಗಿದೆ ಬೆಳೆ ಇಬ್ರಾಹಿಂ ಅವರು ಈ ವರ್ಷ? ಚೆನ್ನಾಗಿದೆ ಸರ್, ಗಿಡ ಇಲ್ಲ, ಒಂದು 100 ಗಿಡ ನಾನು ಎಳ್ದು ಬಿಟ್ಟು ಕಾಂಜನ್ಸಿ ಹಾಕಿದೆ. ಓಹೋ, ತೆಗೆದ್ಬಿಟ್ರ ಅದು? ಮತ್ತೆ 100 ಅರ್ಬಿ ಗಿಡ ಹಾಕಿದೀನಿ. ಯಾಕೆ ತೆಗೆದ್ರಿ ಗಿಡಗಳು? ಅದು ವಯಸ್ಸಾಯ್ತು, ಫಸಲು ಹಿಡಿಯೋದು ಕಮ್ಮಿ ಆಗಿ ತೆಗ್ದಿ ಸರ್. ಕಾಂಜನ್ಸಿಸ್ ಪರವಾಗಿಲ್ವಾ? ಪರವಾಗಿಲ್ಲ ಅಂತ ಹೇಳ್ತಾರ ಬಲ್ಲವರು. ಎಷ್ಟು ಆಯ್ತು ವಯಸ್ಸು ಈಗ ಅವುಗಳಿಗೆ? 1 ವರ್ಷ ಆಯ್ತು. 1 ವರ್ಷ ಆಯ್ತು. ಫಸಲು ಕೂಡ ಗಿಡಗಳಿದಾವ ನಿಮ್ಮಲ್ಲಿ? 1.5 ಎಕರೆ ಇದೆ. 1.5 ಎಕರೆಯಲ್ಲಿ ಫಸಲು ಕೊಡ್ತಾ ಇದೆ? ಫಸಲು ಕೊಡ್ತಾ ಇದೆ. ಅದು ಚೆನ್ನಾಗಿದೆಯಾ ಬೆಳೆ? ಬೆಳೆ ಚೆನ್ನಾಗಿದೆ ಸರ್. ಅದು ಸುಮಾರು ಕೊಳೆ ರೋಗ ಬಂದು ಹೋಯ್ತು ಸರ್. ಕೊಳೆ ರೋಗ ಈ ಸರಿ ಜಾಸ್ತಿ ಬಂತಲ್ಲ, ಮಳೆ ಜಾಸ್ತಿ ಬಂತು. ಮಳೆ ಜಾಸ್ತಿ ಬಂತು. ಗೊಬ್ಬರ ಎಲ್ಲ ಯಾವ್ಯಾವ ಕೊಡ್ತೀರಾ ಇಬ್ರಾಹಿಂ ಅವರು? ಈಗ ಕಂಪನಿ ಗೊಬ್ಬರ ನೀವು ಮುಂದೆ ಎಮ್ಮೆಗಳಲ್ಲಿ ಇತ್ತು ಸರ್, ಸಗಣಿ ಎಲ್ಲ ಆಗ್ತಿತ್ತು. ಈಗ ಸಗಣಿ ಇಲ್ಲ. ಸಗಣಿ ಇಲ್ಲ, ಕಂಪನಿ ಗೊಬ್ಬರನೇ ಕೊಡ್ತಾ ಇದ್ದೀರಾ? ಕಂಪನಿ ಗೊಬ್ಬರನೇ ಕೊಡ್ತಾ. ಯಾವ ತಿಂಗಳಲ್ಲಿ ಕೊಡ್ತೀರಾ? ಜೂನ್ ಅಲ್ಲಿ ಕೊಡ್ತೀನಿ. ಜೂನ್ ಅಲ್ಲಿ ಅಂದ್ರೆ ಮಳೆ ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ ಕೊಡ್ತೀನಿ. ಮತ್ತೆ ಮತ್ತೆ ಅಕ್ಟೋಬರ್. ಅಕ್ಟೋಬರ್ ಮಳೆ ನಿಂತ ಮೇಲೆ? ಮಳೆ. ಅಂದ್ರೆ ಗೊಬ್ಬರ ಕೊಡ್ಬೇಕು, ಕಳೆ ತೆಗಿಬೇಕಾಗತ್ತ? ಕಳೆ ತೆಗಿಬೇಕು ಸರ್, ರೌಂಡಿಂಗ್ ಮಾಡ್ಬೇಕು. ಎಷ್ಟು ಸರಿ ಮಾಡ್ತೀರಾ ನೀವು ಕಳೆ ತೆಗೆಯೋದು? 2 ಸಲ ಸರ್. ಮತ್ತೆ ಈ ಹೂ ಮಳೆ ಎಲ್ಲ ಬರ್ಬೇಕಲ್ಲ, ಅದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಮಳೆ ಬರಲಿಲ್ಲ ಅಂದ್ರೆ? ಸ್ಪ್ರಿಂಕ್ಲರ್ ಮಾಡ್ತಾ ಇದ್ದೀನಿ ಸರ್. ಸ್ಪ್ರಿಂಕ್ಲರ್ ಇದೆಯಾ ನಿಮ್ದು? ಇಲ್ಲಿ ಒಳ ಪಕ್ಕ ನಮ್ಮ ತೋಟ. ಒಳೆ ಪಕ್ಕ ಇದೆಯಾ? ಸ್ಪ್ರಿಂಕ್ಲರ್ ಮಾಡ್ತೀರಾ? ಆ ಹೂ ಬಂದಾಗ ಏನ್ ಗೊಬ್ಬರ ಕೊಡಲ್ವಾ? ಹೂ ಬಂದಾಗ ಕೊಡಕ್ಕಿಲ್ಲ ಸರ್. ಹೂ ಬಂದಾಗ ಏನ್ ಕೊಡಲ್ಲ? ಇಲ್ಲ. ಮತ್ತೆ ಗಿಡ ಕಪಾತು ಅಂತಾರಲ್ಲ, ಯಾವಾಗ ಮಾಡ್ತೀರಾ ಗಿಡ ಕಪಾತೆಲ್ಲ? ಇದು ಮೇಲೆ ಮಾಡ್ತೀನಿ. ಮೇ ತಿಂಗಳಲ್ಲಿ ಮಾಡ್ತೀರಾ? ಅದೆಲ್ಲ ನಾನೇ ಸ್ವಂತ ಮಾಡ್ತೀನಿ ಸರ್. ನೀವು ಸ್ವಂತನೇ ಮಾಡ್ಕೊಳ್ತೀರಾ? ಗಿಡ ಕಪಾತ ಅಂದ್ರೆ ಏನೇನ್ ತೆಗಿಬೇಕಾಗತ್ತೆ ಇಬ್ರಾಹಿಂ ಅವರು? ಅದು ಸೋತರಕ್ಕೆ, ಗಂಡ್ರಕ್ಕೆ, ಕಂಬಚಿಗರು. ಓಹೋ, ಗಂಡ್ರಕ್ಕೆ ಅಂದ್ರೆ ಯಾವು? ಅದು ಕಾಫಿ ಗಿಡ ಮೇಲೆ ಆಯ್ತದೆ ಅದು. ನೇರವಾಗಿ ಹೋಗುತ್ತೆ ಒಂದೊಂದು ಗಿಡದಲ್ಲಿ, ಅದೇ ಇರ್ತದೆ. ಅದ್ ಮೇಲೆ ಬಿಟ್ರೆ ಅದು ಅಡಿ ಗಿಡ ಎಲ್ಲ ರಕ್ಕೆ ಎಲ್ಲ ಹೋಯ್ತದೆ. ಮತ್ತೆ ಅದನ್ನ ತೆಗೆದು ಬಿಡ್ಬೇಕು. ತೆಗೆದು ಬಿಡ್ಬೇಕು ಸರ್. ಅದೇನ್ ಫಸಲು ಕೊಡಲ್ವಾ? ಫಸಲು ಕೊಡ್ತದೆ, 1 ವರ್ಷ ಕೊಡ್ತದೆ ಸರ್. ಅಷ್ಟೊತ್ತಿಗೆ ಅಡಿ ರಕ್ಕೆ ಎಲ್ಲ ವೀಕ್ ಆಯ್ತದೆ. ಓಹೋ, ಹಾಗಾಗಿ ತೆಗಿಲೇಬೇಕು. ಅದನ್ನ ತೆಗಿಲೇಬೇಕು. ಮತ್ತೆ ನೆತ್ತಿ ಬಿಡಿಸೋದು ಅಂತಾರೆ? ನೆತ್ತಿ ಬಿಡಿಸೋದು ಅದು ಕಪಾತ್ ಮಾಡೋತ್ತಿಗೆ ಬಿಡಿಸೋದು ಸರ್. ಅವಾಗಲೇ ಬಿಡಿಸ್ತೀರಾ? ಮತ್ತೆ ಕಂಬ ಚಿಗುರು ಎಷ್ಟು ಸರಿ ತೆಗಿತೀರಾ? ಒಂದು 3 ಸಲ. 3 ಸರಿ ನೋಡ್ಕೊಂಡು ಭತ್ತ ಇದ್ದಾಗ ತೆಗಿತಾ ಇರ್ಬೇಕು. ತೆಗಿತಾ ಇರ್ಬೇಕು. ಕಂಬ ಚಿಗುರು ತೆಗಿಲಿಲ್ಲ ಅಂದ್ರೆ ಏನಾಗುತ್ತೆ? ಅದು ರಕ್ಕೆ ಎಲ್ಲ ಸಾಯಲಿಕ್ಕೆ ಶುರು ಆಯ್ತದೆ ಸರ್. ಮತ್ತೆ ಫಸಲು ಸರಿ ಬರಲ್ಲ ಅಂತೀರಾ? ಫಸಲು ಸರಿ ಬರಕ್ಕಿಲ್ಲ. ತೆಗಿಲೇಬೇಕು ಅದನ್ನ. ತೆಗಿಲೇಬೇಕು. ಮತ್ತೆ ನೀವು ಕೊಟ್ಟಿದ ಗೊಬ್ಬರ ಎಲ್ಲ ಅವೇ ತಗೊಂಡ್ಬಿಡ್ತವೆ. ಅವೇ ತಗೊಂಡ್ ಬಿಡ್ತವೆ. ಹಾಗಾಗಿ ಕಂಬ ಚಿಗುರು ತೆಗಿಲೇಬೇಕು. ತೆಗಿಲೇಬೇಕು. ಮತ್ತೆ ಮರಕಪಾತು ಅಂತಾರಲ್ಲ, ಅದು ಏನ್ ಮಾಡ್ತೀರಾ? ಮರಕಪಾತು ಮಾಡ್ತೀನಿ ಸರ್. ಅಂದ್ರೆ ನೀವೇ ಸ್ವಂತ ಮಾಡ್ತೀರಾ ಅಥವಾ ಬೇರೆ ಇವ್ರನ್ನ ಇಡ್ತೀರಾ? ಬೇರೆ ಮಾಡ್ತೀನಿ ಸರ್. ಬೇರೆಯವರು ಮಾಡ್ಬೇಕು ಕೆಲಸ? ಅದು 1,200 ರೂಪಾಯಿ ಕೊಡ್ಬೇಕು ಸರ್. ಕೂಲಿ ಕೊಟ್ಟೆ ಮಾಡಿಸ್ತೀರಾ? ಕೂಲಿ ಕೊಟ್ಟೆ ಮಾಡಿಸ್ಬೇಕು. ಅದು ಎಷ್ಟು ವರ್ಷಕ್ಕೊಂದ್ಸರಿ ಮಾಡ್ತೀರಾ? ಅದು 2 ವರ್ಷಕ್ಕೊಂದ್ಸಲ ಮಾಡ್ತೀನಿ ಸರ್. 2 ವರ್ಷಕ್ಕೊಂದ್ಸರಿ ಮಾಡ್ಸಿದ್ರೆ ಸಾಕಾಗತ್ತಾ? ಮತ್ತೆ ವರ್ಷ ಚಿಗುರು ತೆಗಿತೀನಿ ಅಡಿ ಇದೆಲ್ಲ. ಮೇಗಳದ್ದು ಮಾತ್ರ 2 ವರ್ಷಕ್ಕೊಂದ್ಸರಿ ಮಾಡ್ತಾ ಇರ್ತೀರ? ಎತ್ತರದ್ದು ಅದು 2 ವರ್ಷಕ್ಕೊಂದ್ಸರಿ ಮಾಡ್ತೀರಾ? ಮತ್ತೆ ಸುಣ್ಣ ಏನಾದ್ರು ಕೊಡ್ತೀರಾ ಜಮೀನಿಗೆ? ಇಲ್ಲ ಸರ್, ಸುಣ್ಣ ಕೊಡ್ಲಿಲ್ಲ ಸರ್. ಸುಣ್ಣ ಕೊಡ್ತಾ ಇಲ್ಲ? ಕೊಡ್ತಾ ಇಲ್ಲ. ಮತ್ತೆ ಮಣ್ಣಿನ ಪರೀಕ್ಷೆ ಅಂತಾರಲ್ಲ, ಅದೆಲ್ಲ ಏನ್ ಮಾಡಿಸಿದಾರೆ? ಮಾಡಿಲ್ಲ. ಅಂದ್ರೆ ಗೊಬ್ಬರ ಅಂತೂ ಕೊಟ್ಟೆ ಕೊಡ್ತೀರಾ? ಕೊಟ್ಟಿಗೆ ಗೊಬ್ಬರ ಏನ್ ಕೊಡಲ್ಲ? ಕೊಟ್ಟಿಗೆ ಗೊಬ್ಬರ ಈಗ ಒಂದು 4 ವರ್ಷ ಆಯ್ತು ಸರ್ ಕೊಡದೆ. ಕೊಟ್ಟಿಗೆ ಗೊಬ್ಬರ ಕೊಟ್ರೆ ಒಳ್ಳೇದು ಅಂತೀರಾ? ಒಳ್ಳೇದು ಸರ್, ಫಸಲು ಚೆನ್ನಾಗಿ ಬರುತ್ತೆ ಅಂತೀರಾ? ಇದ್ರೆ ಒಳ್ಳೇದು, ಒಳ್ಳೆ ಫಸಲು ಸಿಗ್ತದೆ ಸರ್. ಅಂದ್ರೆ ಈ ಕಂಪನಿ ಗೊಬ್ಬರ ಅಂತೂ ಕೊಟ್ಟೆ ಕೊಡ್ತೀರಾ ವರ್ಷಕ್ಕೆ 2 ಸರಿ? ಎರಡ್ ಸರಿ ಕೊಡ್ತೀನಿ. ಅಂದ್ರೆ ಮಳೆಗಾಲದ ಪ್ರಾರಂಭದಲ್ಲಿ ಮಳೆ ನಿಂತ ಮೇಲೆ? ಏನೇನು ಗೊಬ್ಬರ ಕೊಡ್ತೀರಾ ಕಂಪನಿ ಗೊಬ್ಬರ ಅಂದ್ರೆ? ಪೊಟ್ಯಾಸಿ, ಯೂರಿಯಾ, ಸುಫಲ. ಮೂರು ಕೊಡ್ತೀರಾ? ಮೂರು ಕೊಡ್ತೀನಿ. ಅದು ಬೆಳೆ ಚೆನ್ನಾಗುತ್ತೆ? ಆಗ ಚೆನ್ನಾಗಿ ಆಗ್ತದೆ ಸರ್. ಒಂದ್ ವರ್ಷ ಸ್ವಲ್ಪ ಕಡಿಮೆ ಆದ್ರೆ ಒಂದ್ ವರ್ಷ ಜಾಸ್ತಿ ಸಿಗ್ತದೆ. ಅಂದ್ರೆ ಮಳೆ ಜಾಸ್ತಿ ಇದ್ದಾಗ ಸ್ವಲ್ಪ ಕಷ್ಟನೇ ಅಲ್ವೇ? ಕಷ್ಟ ಸರ್. ಮಳೆ ಜಾಸ್ತಿ ಇದ್ದಾಗ ನೋಡ್ಕೊಂಡು ಕೊಡ್ಬೇಕಾಗತ್ತೆ. ನೋಡ್ಕೊಂಡು ಕೊಡ್ಬೇಕು. ಮತ್ತೆ ಕೊಳೆ ರೋಗನು ಜಾಸ್ತಿ ಬಂತು ಅಂತೀರಾ ಈ ಸರಿ? ಈ ಸರಿ ಕೊಳೆ ರೋಗನು ಜಾಸ್ತಿ ಬಂತು ಸರ್. ಅದಕ್ಕೇನು ಕ್ರಮ ಏನ್ ಮಾಡ್ಲಿಲ್ಲ? ಇಲ್ಲ ಸರ್, ಮೆಣಸಿಗೆ ಅಡಿಕೆಗೆ ಬೋರ್ ಹೊಡೆದಿದ್ದೀನಿ. ಬೋರ್ಡ್ ಹೊಡೆದ್ರ? ಹೊಡೆದೆ. ಅಡಿಕೆ ಮತ್ತೆ ಕರಿಮೆಣಸು? ಕರಿಮೆಣಸಿಗೆ. ಕಾಫಿಗೆ ಏನ್ ಮಾಡ್ಲಿಲ್ಲ? ಕಾಫಿಗೆ ಏನ್ ಮಾಡ್ಲಿಲ್ಲ. ಅಂದ್ರೆ ಒಂದ್ ಸ್ವಲ್ಪ ಕಾಯಿಗಳೆಲ್ಲ ಉದುರೋಗ್ತವಲ್ಲ? ಈಗ ನಿಂತುಂಟು ಸರ್. ಈಗ ಹಣ್ಣಾಗ್ಲಿಕ್ಕೆ ಆಗಿದೆ. ಹಣ್ಣಾಗ್ಲಿಕ್ಕೆ ಪ್ರಾರಂಭ ಆಗಿದೆ ಈಗ? ಪ್ರಾರಂಭ ಆಗಿದೆ. ಯಾವಾಗ ಕೊಯ್ಲು ಮಾಡ್ತೀರಾ? ಡಿಸೆಂಬರ್ ಕೊಯ್ಬೇಕು ಸರ್. ಡಿಸೆಂಬರ್ ಜನವರಿನ? ಡಿಸೆಂಬರ್ ಆಯ್ತದೆ ನಮ್ಮದೆಲ್ಲ. ನಿಮ್ದೆಲ್ಲ ಡಿಸೆಂಬರ್ಗೆ ಬಂದ್ಬಿಡುತ್ತೆ. ಅದೇ ನೀವೇನು ಒಣಗಿಸ್ತೀರಾ ಅದು ಕಾಯಿನೆಲ್ಲ? ಒಣಗಿಸ್ತದೆ ಸರ್. ಒಣಗಿಸಿ ಮಾರಾಟ ಮಾಡ್ತೀರಾ? ಎಷ್ಟು ಬರುತ್ತೆ ನಿಮ್ಗೆ ಇಳುವರಿ ಇಬ್ರಾಹಿಂ ಅವರು? ಈಗ ಒಂದು 20 ಚೀಲ ಬರ್ಬೋದು ಅಷ್ಟೇ ಸರ್. ಕೊಳೆ ರೋಗ ಜಾಸ್ತಿ ಆಗಿ ಒಂದು 20 ಚೀಲ? ಇಲ್ಲ, ಸಗಣಿ ಗೊಬ್ಬರ ಎಲ್ಲ ಕೊಡತ್ತೀಗೆ 34 ಚೀಲ ಎವರೇಜ್ ಸಿಗ್ತಾ ಇತ್ತು. ಈಗ ಮೂಟೆ ಗೊಬ್ಬರ ಆಗ್ತಾ ಇದ್ರೆ ಕಂಪ್ನಿ ಗೊಬ್ಬರ ಕಡಿಮೆ ಬರುತ್ತೆ? ಕಡಿಮೆ ಬರ್ತದೆ ಸರ್. ಇಳುವರಿ ಕಡಿಮೆನೆ ಅಂತ ಹೇಳ್ಬೋದು? ಇಳುವರಿ ಕಡಿಮೆನೆ. ಅಂದ್ರೆ ಖರ್ಚು ವೆಚ್ಚ ಕೊಲ್ಸಿದ್ರೆ ಹೇಗೆ ಅನ್ಸುತ್ತೆ ಇದು? ಈಗ ಈ ರೇಟಿಗೆ ಒಳ್ಳೆ ಲಾಭ ಇದೆ ಸರ್. ಈಗ ರೇಟ್ ಚೆನ್ನಾಗಿದೆ ಅಂತೀರಾ? ರೇಟ್ ಚೆನ್ನಾಗಿದೆ. ಈ ರೇಟ್ ಇದ್ರೆ ಪರವಾಗಿಲ್ಲ? ಪರವಾಗಿಲ್ಲ. ಅಂದ್ರೆ ಒಂದ್ ಚೀಲಕ್ಕೆ 12,000 ಸಿಕ್ಕರೆ ಪರವಾಗಿಲ್ಲ ಅಂತೀರಾ? 10,000 ಸಿಕ್ಕಿದ್ರೆ ಸಾಕು ಸರ್. 10,000 ಸಿಕ್ಕರು ಸಾಕಾಗತ್ತೆ? ಒಳ್ಳೆ ಲಾಭನೇ ಅಂತೀರಿ? ಒಳ್ಳೆ ಲಾಭ ಆಯ್ತು. ನೀವು ಮಾಡಿದ ಖರ್ಚಿಗೂ ಅದು ಚೆನ್ನಾಗಿ 700 ಇದ್ದ ಕಾಫಿಗೆ 10,000 ಸಿಕ್ಕಿದ್ರೆ ಸಾಕಲ್ಲ ಸರ್. ಹೌದೌದೌದೌದು. ಕರಿಮೆಣಸು ಬೆಳ್ಳಿ ಎಷ್ಟಿದಾವೆ? 4-5 ಕ್ವಿಂಟಲ್ ಸಿಕ್ತಿತ್ತು ಸರ್. 2 ವರ್ಷ ನೀರ್ ಬಂತಲ್ಲ, ನೀರ್ ಬಂದ ಮೇಲೆ ಬಳ್ಳಿ ಎಲ್ಲ ಸತ್ತಾಯ್ತು ಸರ್. ಓಹೋಹೋ. ಕಾಫಿ ಗಿಡನು ಅಷ್ಟೇ, ಅದು ನೀರಲ್ಲಿ ಮುಳುಗಿವಿ, ಅದಕ್ಕೆ ಏನೋ ಒಂಥರ ಆಗ್ಬಿಟ್ಟಿದೆ, ಬೆಂದೋಗ್ಬಿಟ್ಟಿದೆ. ಓಹೋಹೋಹೋ. 2 ವರ್ಷ ಒಟ್ಟಿಗೆ ನೀರ್ ಬಂತು ಸರ್. 19-20. ಅಂದ್ರೆ ಜಾಸ್ತಿ ಮಳೆ ಬಂತಲ್ಲ ಅವಾಗ್ಲ? 19-20. ವಿಪರೀತ ಮಳೆ. ವಿಪರೀತ ಮಳೆ. ಕರಿಮೆಣಸಿನ ಬಳ್ಳಿಗಳು ಎಲ್ಲ ಹೋಗ್ಬಿಟ್ಟು? ಹೋಗ್ಬಿಟ್ಟು. ಈಗ ಒಂದು 30-40 ಕೆಜಿ ಸಿಕ್ಬೋದು ಅಷ್ಟೇ. ಅಷ್ಟೇನಾ? ಅಷ್ಟೇ. ಮತ್ತೇನು ಬಳ್ಳಿಗಳು ಹಾಕೊಂಡಿಲ್ಲ ನೀವು? ಹಾಕಿಂಟು, ಈ ವರ್ಷನೇ ಹಾಕಿಂಟು ಸರ್. ಅದು ಬರೋದಿಲ್ಲ, ಕಾಫಿ ಒಳಗೆ ಬರೋದಿಲ್ಲ ಸರ್. ಬರ್ತಾ ಇಲ್ಲ ಈಗ? ಬರ್ತಾ ಇಲ್ಲ. ಆದರೂ ಸ್ವಲ್ಪ ಎಲ್ಲೆಲ್ಲಿ ಮರ ಇರುತ್ತೆ ಅಲ್ಲಿ ಹಾಕ್ಬೋದಲ್ಲ? ಮರಕ್ಕೆ ಹಾಕಿದ್ದೇನೆ, ಈ ವರ್ಷನೇ ಹಾಕಿದ್ದೇನೆ ಒಂದು 50 ಗಿಡ. ಹೊಸ್ತಾಗಿ ಹಾಕಿದ್ದೀರಾ? ಹಾಕಿಂಟು ಸರ್. ಎಲ್ಲಿ ತಂದ್ರೆ ಸಸಿ? ನೀವೇ ಮಾಡ್ಕೊಂಡ್ರ ಬೇರೆ ಕಡೆಯಿಂದ ತಂದ್ರ? ಬೇರೆ ಕಡೆಯಿಂದ ತಂದಿದ್ ಸರ್. ಬೇರೆ ಕಡೆ ತಂದು ಹಾಕಿದ್ರ ಈಗ? ಬೇರೆ ಯಾವಾಗ ಹಾಕಿದ್ರಿ ಅದು? ಅದು ಜೂನ್ ಅಲ್ಲಿ ಹಾಕಿದ್ದೀನಿ ಸರ್. ಮಳೆಗಾಲದ ಪ್ರಾರಂಭದಲ್ಲೇನೆ? ಪ್ರಾರಂಭದಲ್ಲೇ ಹಾಕಿದ್ದೀನಿ. ಚೆನ್ನಾಗಿ ಹತ್ಕೊಂಡಿದಾವ? ಹಬ್ಬತಾ ಉಂಟು ಸರ್, ಅದಿನ್ನು ಏನಾಗ್ತದೆ ಗೊತ್ತಿಲ್ಲ. ಈಗ ಚೆನ್ನಾಗಿದ್ದಾವೆ? ಈಗ ಚೆನ್ನಾಗಿದೆ, ಒಂದ್ 2 ಅಡಿ ಹತ್ತುವಾಗ ಗೊತ್ತಾಯ್ತದೆ. ನಿಮ್ಮಲ್ಲಿ ಕರಿಮೆಣಸು ಯಾವಾಗ ಕೊಯ್ಲಿ ಬರುತ್ತೆ? ಫೆಬ್ರವರಿ ಮಾರ್ಚ್ ಅಲ್ಲಿ ಕೊಯ್ಲು ಮಾಡ್ಕೊಳ್ತೀರಾ? ಈಗ ಸ್ವಲ್ಪ ಕಡಿಮೆನೇ ಇದೆ ಅಂತೀರ ಇಳುವರಿ? ಇಳುವರಿ ಕಡಿಮೆನೆ ಅಂದ್ರೆ ರೇಟ್ ಉಂಟಲ್ಲ ಸರ್. ರೇಟ್ ಚೆನ್ನಾಗಿದೆ. ರೇಟ್ ಚೆನ್ನಾಗಿದ್ದಲ್ಲ. ಎಷ್ಟು ಸಿಕ್ಕರೆ ಒಳ್ಳೇದು ಅಂತೀರಾ ನಿಮ್ ರೇಟು? ರೇಟ್ 600 ರೂಪಾಯಿ ಸಿಕ್ಕಿದ್ರೆ ಒಳ್ಳೆ ರೇಟ್ ಸರ್. 600 ರೂಪಾಯಿ ಸಿಕ್ಕರೆ ಒಳ್ಳೆ ಬೆಲೆ ಆದಂಗಾಗತ್ತೆ. ಆಗ್ತದೆ. ಅದಕ್ಕೇನು ಗೊಬ್ಬರ ಏನಾದ್ರೂ ಕೊಡ್ತೀರಾ ಪ್ರತ್ಯೇಕವಾಗಿ ಸಪರೇಟ್ ಆಗಿ? ಇಲ್ಲ ಇಲ್ಲ, ಕಾಪಿ ಹಾಕತ್ತಿಗೆ ಸ್ವಲ್ಪ ಸ್ವಲ್ಪ ದೂರ ಹಾಕೊಂಡು ಹೋಗುದು. ಅದ್ರ ಬುಡಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ತಿರ ಒಂದೊಂದು ಹಿಡಿ ಹಿಂಗೆ? ಹ್ಮ್, ಬುಡಿಂದ ಸ್ವಲ್ಪ ದೂರ ಹಾಕದ್ ಸರ್. ದೂರ ಹಾಕ್ಬೇಕಾಗತ್ತೆ, ಯಾಕಂದ್ರೆ ಬುಡಕ್ಕೂ ಗಾಯ ಆಗಬಾರ್ದು. ಗಾಯ ಆಗಬಾರ್ದು. ಮತ್ತೆ ಅಡಿಕೆ ಮರ ಎಷ್ಟಿದಾವೆ? ಒಂದ್ 50 ಇದೆ, ಒಂದ್ 50 ಹೊಸ ಗಿಡ ಹಾಕಿದ್ದೀನಿ. 50 ಫಸಲು ಕೊಡ್ತಾ ಇದಾವ? ಫಸಲು ಕೊಡ್ತಾ ಇದೆ ಸರ್. ಎಷ್ಟು ವರ್ಷ ಆಯ್ತು ಫಸಲು ಕೊಡೋದಕ್ಕೆ ಪ್ರಾರಂಭ ಆಗಿ? ಅದು ಆಯ್ತು, ಒಂದು 10-15 ವರ್ಷ ಆಯ್ತು. ಓ, ಪರವಾಗಿಲ್ಲ. ಹಾಗಾದ್ರೆ ಪರವಾಗಿಲ್ಲ. ಒಂದೊಂದು ಮರ ಅಂದ್ರೆ ಎಷ್ಟು ಕೆಜಿ ಸಿಗುತ್ತೆ? ಅದು ಒಳ್ಳೆ ಫಸಲು ಇದ್ದರೆ 8-9 ಕ್ವಿಂಟಲ್ ಸಿಗ್ತದೆ ಸರ್. ಕೊಳರಗನ್ ಬರೋದಿದ್ರೆ ಈ ವರ್ಷ ಒಂದು 5-6 ಕ್ವಿಂಟಲ್ ಆಗ್ಬೋದು ಅಷ್ಟೇ. ಕೊಳೆ ರೋಗ ಜಾಸ್ತಿ ಆಯ್ತಾ ಸರಿ? ಹ್ಮ್. ಬೋರ್ಡ್ ಏನು ಹೊಡೆದಿದ್ದೀನಿ ಅಂತ ಹೇಳಿದ್ರಲ್ಲ? ಬೋರ್ಡ್ ಹೊಡೆದಿದ್ದೀನಿ ಸರ್, 2 ಸಲ ಹೊಡೆದಿದ್ದೀನಿ. ಯಾವಾಗ ಹೊಡೆದ್ರಿ? ಜೂನ್ ಅಲ್ಲಿ ಹೊಡೆದೆ, ಮತ್ತೆ ಆಗಸ್ಟ್ ಅಲ್ಲಿ ಹೊಡೆದೆ. ಓ, 2 ಸರಿ ಹೊಡೆದಿದ್ದೀರಾ? 2 ಸರಿ ಹೊಡೆದಿದ್ದೀನಿ. ಅಡಿಕೆನೂ ಬೆಲೆ ಪರವಾಗಿಲ್ಲಲ್ಲ ಈಗ? ಒಳ್ಳೆ ರೇಟ್ ಇತ್ತು ಸರ್, 64 ರೂಪಾಯಿ ಇತ್ತು, ಈಗ ಕಮ್ಮಿ ಆಯ್ತು 10 ರೂಪಾಯಿ. 50 ರೂಪಾಯಿ ಬಂದಿದ್ಯಾ ಈಗ? 54 ಇದೆ ಸರ್. ಪರವಾಗಿಲ್ಲ, ಆದ್ರೂ ಪರವಾಗಿಲ್ಲ. ಆದ್ರೆ ನೀರ್ ನಿಲ್ದಂಗ್ ನೋಡ್ಕೋಬೇಕು ಮರಗಳಿಗೆ. ನಮ್ಮೆಲ್ಲ ಇಲ್ಲಿ ನೀರ್ ನಿಲ್ಲೋದಿಲ್ಲ ಸರ್. ಈಗ ಇಳಿಜಾರ, ಅದು ಇಳಿಜಾರ ಒಂದು ಹೀಗೆ ಮಣ್ಣು, ಹಾಗಾಗಿ ನೀರ್ ನಿಲ್ಲೋದಿಲ್ಲ. ನೀರೇ ನಿಲ್ಲಲ್ಲ, ಅಷ್ಟು ನಿಲ್ಲಲ್ಲ. ಚೆನ್ನಾಗ್ ಬರ್ತವೆ ಅಡಿಕೆ ಗಿಡಗಳು? ಚೆನ್ನಾಗ್ ಬರ್ತದೆ ಸರ್. ಅಡಿಕೆ ಗಿಡಗಳು ಹಾಗಾದ್ರೆ ಒಂದು 50 ಗಿಡ ಹೊಸದಾಗಿ ಹಾಕೊಂಡಿದ್ದೀರಾ ಈಗ? ಹೊಸದಾಗಿ ಒಂದು 50 ಗಿಡ 2 ವರ್ಷವಾಗಿ ಹಾಕಿ. ಅದೇನು, ಯಾವ ತಳಿ ಅದು? ಅದು ಸುಳ್ಳಿಯದು ಸರ್. ಸುಳ್ಳಿಯ ಕಡೆ ಅದು? ಹ್ಮ್, ಸುಳ್ಳಿಯದು. ದಪ್ಪ ಅಡಿಕೆ ತಂದು ನಾನೇ ನರ್ಸರಿ ಮಾಡಿ ಹಾಕಿದ್ದೆ. ಹೇಗ್ ಮಾಡ್ಕೊಂಡ್ರಿ ನರ್ಸರಿನ? ನಾವೇ ಮಾಡಿ. ಎಷ್ಟು ತಿಂಗಳಿಗೆ ರೆಡಿ ಆಗ್ತವೆ ಸಸಿಗಳು? ಸಸಿಗಳು 1 ವರ್ಷ ಬೇಕು ಸರ್. 12 ತಿಂಗಳು ಬೇಕು. ಚಿಕ್ಕದ ನಟ್ರೆ ಬರಲಿಲ್ಲ ಸರ್. 1 ವರ್ಷ ಆಗ್ಬೇಕು. 1 ವರ್ಷ ಆಗ್ಬೇಕು. ನೆಡೋದ್ ಹೆಂಗ್ ಮಾಡ್ತೀರಾ? ಎಷ್ಟು ಗುಂಡಿ ತೆಗಿಬೇಕಾಗತ್ತೆ ಉದ್ದಾಗಲ ಆಳ? ಅದು 1.5 ಅಡಿ ತೆಗೆದ್ರೆ ಸಾಕು ಸರ್. 1.5 2 ಅಡಿ ಅಗಲ ಮಾಡಿ 1.5 ಅಡಿ ತೆಗೆದ್ರೆ ಸಾಕು ಸರ್. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಅಂತರ ಕೊಡಬೇಕಾಗತ್ತೆ? ಅದು 20 ಅಡಿ ಎಲ್ಲ ಕೊಡ್ತಾ ಇದ್ದೀನಿ ಸರ್. 20 ಅಡಿ ಕೊಟ್ರೆ ಸಾಕಾಗತ್ತೆ? ಹ್ಮ್, ಸಾಕಾಗ್ತದೆ. ಅದಕ್ಕೆನ್ನ ಕರಿಮೆಣ್ಸು ಹಬ್ಬಿಸ್ಬೋದಾ ಇಬ್ರಾಹಿಂ ಅವರು? ಹಬ್ಬದ ಸರ್. ಹಬ್ಬದೆ ಹಬ್ಬಿಸ್ಬೋದಲ್ವಾ? ಹಬ್ಬಿಸ್ಬೋದು. ಇತ್ತು, ಅದೆಲ್ಲ ಹೋಗಿದೆ ಸರ್. ಸುಮಾರಿತ್ತು ಮಾಡಿಕೆ ಮರದಲ್ಲಿ. ಮತ್ತೆ ಹೊಸದಾಗಿ ಮಾಡ್ಬೇಕೀಗ? ಅಂದ್ರೆ ಈಗ ಅಡಿಕೆ ತೋಟ ನೀವೇ ಕೊಯ್ಲು ಮಾಡಿಸ್ತೀರೋ ಅಥವಾ ಬೇರೆಯವ್ರಿಗೆ ಚೇಣಿ ಅಂತ ಕೊಡ್ತಿರೋ? ಇಲ್ಲ, ನಾವು ಕೊಯ್ಲು ಮಾಡಿ ತಕೊಂಡೋಗಿ ಕೊಡೋದು. ಹಸಿ ಅಡಿಕೆನೆ ಮಾರಾಟ ಮಾಡ್ತೀರಾ? ಹೇಗ್ ಸಿಗುತ್ತೆ ಬೆಲೆ? ಬೆಲೆ 53-55-57 ಸಿಗ್ತದೆ ಹಸಿ ಅಡಿಕೆಗೆನೆ. ಹಸಿ ಅಡಿಕೆಗೆ. ಎಲ್ಲಿ ಯಾರಾದ್ರೂ ವ್ಯಾಪಾರಸ್ಥರು ಗೊತ್ತಾ ನಿಮಗೆ ಅಥವಾ ಮಾರ್ಕೆಟ್ಗೆ ತಗೊಂಡೋಗ್ತೀರ? ನಾವು 3 ನಾಡಿ ತಗೊಂಡೋಗಿ ಕೊಡ್ತೀನಿ ಸರ್. 3 ನಾಡಿನಲ್ಲಿ ತಗೊಳ್ತಾರೆ? ತಗೊಳ್ತಾರೆ. ಖರ್ಚು ವೆಚ್ಚ ಕೊಲ್ಸಿದ್ರೆ ಹೇಗನ್ಸುತ್ತೆ ಅಡಿಕೆ ಕೃಷಿ? ಅಡಿಕೆ ಲಾಭನೇ ಸರ್, ಅದಕ್ಕೆ ಕೆಲಸ ಏನಿಲ್ಲ. ಗೊಬ್ಬರ ಎಷ್ಟು ಸರಿ ಕೊಡ್ತೀರಾ ಅಡಿಕೆಗೆ? ಅದು ಕಾಪಿಗೆ ಹಾಕೋತಿಗೆ ಕೊಡೋದು ಸರ್. ಅದೇ ಸಂದರ್ಭದಲ್ಲೇ ಕೊಡ್ತೀರಾ? ಅದೇ ಸಂದರ್ಭ. ಅದೇ ಮಳೆಗಾಲಕ್ಕಿಂತ ಮುಂಚೆ ಮಳೆಗಾಲ ಆದ್ಮೇಲೆ ಸಾಕಾಗತ್ತಲ್ವಾ? ಸಾಕಾಗ್ತದೆ ಸರ್. ಮತ್ತೆ ಬೋರ್ಡ್ 1-2 ಸರಿ ಹೊಡೆದ್ರೆ ಸಾಕು? ಸಾಕು. ಮುಂದಿನ ಅದು ಕೊಯ್ಲು ಮಾಡ್ಕೊಳ್ಳದೆ ಮುಂದಿನ ಕೆಲಸ. ಅಂದ್ರೆ ಅಡಿಕೆ ಕೈ ಹಿಡಿದಿದೆ ನಿಮ್ದು? ಅಡಿಕೆ ಕೈ ಹಿಡಿದಿದೆ ಅಂತ ಹೇಳಿದ್ರೆ ಇದರ ಎಲ್ಲ ಮಿಕ್ಸರ್ ಇದ್ರೆ ಆಯ್ತದೆ ಸರ್. ಎಲ್ಲ ಬೆಳೆಗಳು ಬೆಳಿಬೇಕು? ಎಲ್ಲ ಬೆಳೆಗಳು ಬೇಕು. ಯಾವ್ದಾನ ಒಂದು ಬೆಳೆ ನೆಚ್ಕೊಳ್ಳಂಗಿಲ್ಲ? ಇಲ್ಲ. ಬೇರೆ ಬೇರೆ ಬೆಳೆ ಬೆಳ್ಕೊಳ್ಳೋದ್ರಿಂದ ನಿಮ್ಗೆ ಅನುಕೂಲ? ಬೇರೆ ಬೇರೆ ಬೆಳೆ ಇದ್ರೆ ಒಳ್ಳೇದು. ಒಂದ್ ಕಡೆ ಕಾಫಿ, ಒಂದ್ ಕಡೆ ಅಡಿಕೆ, ಒಂದ್ ಕಡೆ ಕರಿಮೆಣಸು, ಇವೆಲ್ಲ ಇದ್ರೆ ಅನುಕೂಲ ಆಗತ್ತೆ. ಅನುಕೂಲ ಆಯ್ತು. ನಿಮ್ ಕಡೆ ತೆಂಗಿನ ಮರಗಳು ಏನಾದ್ರು ಬರ್ತಾವ? ತೆಂಗಿನ ಮರ ಒಳ್ಳೆ ಚಂದ ಫಸಲು ಬರ್ತದೆ ಸರ್. ಚೆನ್ನಾಗ್ ಬರುತ್ತೆ? ಚೆನ್ನಾಗ್ ಬರ್ತದೆ. ಎಷ್ಟು ಮರ ಇದಾವೆ? 10 ಮರ ಇದೆ. ಅವು ಸಾಕಷ್ಟು ಕಾಯಿ ಬಿಡ್ತಾವ? ಕಾಯಿ ಬಿಡ್ತದೆ ಸರ್. ಎಷ್ಟು, 1 ವರ್ಷಕ್ಕೊಂದ್ 50 ಆದ್ರೂ ಬಿಡುತ್ತಾ ಒಂದೊಂದು? ಬಿಡ್ತದೆ. ಅದನ್ನ ನೀವು ಬಳಸ್ಕೊಂಡು ಮಾರಾಟ ಮಾಡ್ತೀರಾ? ನಾವು ನಮಗೆ ಖರ್ಚಿಗೆ ಬಾಕಿ ಮಾರಾಟ ಮಾಡ್ತೀನಿ ಸರ್. ಅದು ಬೆಲೆ ಪರವಾಗಿಲ್ಲ. 30 ರೂಪಾಯಿ ಆಗಿ ಕೊಡ್ತೀನಿ. ಈಗ ಒಳ್ಳೆ ರೇಟ್ ಇದೆ, ನಾವು ಮಾಮೂಲು ಕೊಡೋದಾಗಿ 30 ರೂಪಾಯಿ ಆಗಿ ಕೊಡ್ತೀನಿ. ಮತ್ತೆ ಹಣ್ಣಿನ ಗಿಡಗಳು ಇಂಥವೇನಾದ್ರೂ ಹಾಕೊಂಡಿದ್ದೀರಾ? ಹಣ್ಣಿನ ಗಿಡ ಒಂದು ಮೂರು ಬೆನ್ನಲ್ಲಿ ಇದೆ, ಮತ್ತೆ ಒಂದು ಹತ್ತದಿನೈದು ಸಪೋಟ ಗಿಡ ಇದೆ. ಬೆಣ್ಣೆಣ್ಣು ಬೆಣ್ಣೆಣ್ಣು ಮತ್ತೆ ಹೊಸದಾಗಿ ಹಾಕಿದ್ದೀರಾ? ಹೊಸದಾಗಿ ಹಾಕಿ. ಅದು ಪರವಾಗಿಲ್ಲ ಅನ್ಸುತ್ತಾ ಬೆಣ್ಣೆ ಹಣ್ಣಿನ ಬೆಳೆ? ಪರವಾಗಿಲ್ಲ ಸರ್. ಅದಕ್ಕೂ ಬೆಲೆ ಎಷ್ಟು ಚೆನ್ನಾಗಿ ಸಿಗುತ್ತೆ? ಮೂವತ್ತು ನಲ್ವತ್ತು ರೂಪಾಯಿ ಎಲ್ಲ ಸಿಗ್ತದೆ ಸರ್. ಸಿಗುತ್ತೆ. ಬಾಳೆ ಗಿಡಗಳು ಇದಾವ? ಬಾಳೆ ನಮಗೆ ಖರ್ಚಿಗೆ ಸರ್. ಯಂತ್ರ ಬಾಳೆ ಖರ್ಚಿಗೆ. ನಿಮ್ಮ ಮನೆ ಬಳಕೆಗೆ? ಮನೆ ಖರ್ಚಿಗೆ. ಮನೆಯಲ್ಲೆಲ್ಲ ಯಾರ್ಯಾರು ಇದಾರೆ ಇಬ್ರಾಹಿಂ ಅವರು? ನಾನು ಮಿಸ್ಸಸ್ ಮಾತ್ರ ಇದೆ, ಮಕ್ಕಳೆಲ್ಲ ಬೇರೆ ಬೇರೆ ಇದ್ದಾರೆ. ದೂರ ದೂರ ನೀವಿಬ್ರೆ ನೋಡ್ಕೊಳ್ತೀರಾ? ಮಿಸ್ಸಸ್ ಮನೆಯಲ್ಲಿ. ಅವ್ರೇನ್ ನಿಮ್ಗೆ ವ್ಯವಸಾಯದಲ್ಲಿ ಸಹಾಯ ಮಾಡಲ್ವಾ? ಹುಷಾರಿಲ್ಲ ಸರ್. ಆರೋಗ್ಯ ಅವ್ರನ್ನು ನೋಡ್ಕೋಬೇಕು, ಅವ್ರನ್ನು ನೋಡ್ಕೋಬೇಕು. ಇಲ್ಲ ಕೃಷಿನೂ ಮಾಡ್ಬೇಕು, ಅದು ಮಾಡ್ಬೇಕು. ಕೆಲ್ಸಗಾರನ ಇಟ್ಕೋಬೇಕಾಗತ್ತೆ ಬೇಕಾದಾಗ. ಕರ್ಕೊಳ್ಬೇಕು ಸರ್. ಅದು ಅದೇ ಕಳೆ ತೆಗಿವಾಗ ನಾನೇ ಮಾಡ್ತೀನಿ ಕಳೆ ತೆಗಿವಾಗ. ಈಗ ಹೆರ್ತೆ ಎಲ್ಲ ಈಗ ಮಾಡ್ಬೇಕಲ್ಲ ನೀವು ಕೊಯ್ಲು ಮಾಡೋದಕ್ಕಿಂತ ಮುಂಚೆ? ಮಾಡ್ಬೇಕು ಸರ್. ಕೊಯ್ಲು ಮಾಡೋದಕ್ಕಿಂತ ಮುಂಚೆ, ಕಾಫಿ ಕೊಯ್ಲು ಮಾಡೋದಕ್ಕಿಂತ ಮುಂಚೆ ಹೆರ್ತೆ ಮಾಡ್ಬೇಕಾಗತ್ತೆ. ಹೆರ್ತೆ ಮಾಡ್ಬೇಕು, ಇಲ್ಲಾಂದ್ರೆ ಕೊಯ್ಲು ಮಾಡಿದ್ದೆಲ್ಲ ಅಲ್ಲೇ ಬಿದ್ದೋಗ್ಬಿಡುತ್ತೆ ಕಳೆಯಲ್ಲಿ, ಅಲ್ಲೇ ಬಿದ್ದು ಹೋಗ್ತದೆ. ಒಂದ್ಸರಿ ಕಾಫಿ ಎಲ್ಲ ಕೊಯ್ಲು ಆದ್ಮೇಲೆ ಇಬ್ರಾಹಿಂ ಅವರು ಕಾಫಿ ಗಿಡನ ಹೇಗೆ ನೋಡ್ಕೋಬೇಕಾಗತ್ತೆ? ಗಿಡ ಕಾಪಾತ್ ಮಾಡ್ಬೇಕು ಸರ್, ಕ್ಲೀನ್ ಆಗಿ ಕಾಪಾತ್ ಮಾಡ್ಬೇಕು. ಮತ್ತೆ ನೀರು ಹಾಸ್ಬೇಕು. ಅಂದ್ರೆ ಒಣಗಿದ ರೆಂಬೆ, ರೋಗ ಬಂದ ರೆಂಬೆ ಇವೆಲ್ಲ ತೆಗಿಬೇಕು. ನೀರ್ ಹಾಯಿಸ್ಬೇಕಾ ಎಲ್ಲ ಕೊಯ್ಲಾದ್ಮೇಲೆ? ಅಂದ್ರೆ ಫೆಬ್ರವರಿ ತಿಂಗಳ ಅಷ್ಟೊತ್ತಿಗೆ ಹಾಯಿಸ್ಬೇಕಾಗತ್ತ ನೀರು? ನೀರು ಫೆಬ್ರವರಿ ತಿಂಗಳ ಹೊಡಿಬೇಕು. ಅವಾಗ ಹೊಡೆದ್ರೆ ಒಂದ್ ಹದಿನೈದು ಫೆಬ್ರವರಿ ಹದಿನೈದು ಕಳೆದ ಹೊಡಿಬೇಕು. ಅವಾಗ ಒಂದ್ ಎರಡ್ ಸರಿ ಹೊಡಿಬೇಕಾಗತ್ತ ನೀರ್ನ? ಎರಡ್ ಸರಿ ಹೊಡಿಬೇಕು ಸರ್. ಹೂ ಚೆನ್ನಾಗಿ ಬರುತ್ತೆ? ಹೂ ಚೆನ್ನಾಗಿ ನಿಲ್ಲಂಗ್ ನೋಡ್ಕೋಬೇಕು ನೀವು. ನೋಡ್ಕೋಬೇಕು. ಅಂದ್ರೆ ಹೂ ನಿಂತ ಮೇಲೆ ಮತ್ತೆ ಮಳೆ ಬಂದ್ರೆ ಏನ್ ತೊಂದರೆ ಆಗಲ್ಲ? ಸೆಟ್ ಆದ ಮೇಲೆ ತೊಂದರೆ ಬರಲ್ಲ ಸರ್, ಅಲ್ಲೊತ್ತಿಗೆ ಬಂದ್ರೆ ಅದು ಹೋಗಿದಂಗೆ. ಓಹೋ, 24 ಗಂಟೆ ಬಿಟ್ಟು ಮಳೆ ಬರಬೇಕು. ಓಹೋ, ಅಂದ್ರೆ ಹೂ ಅರಳಿದ್ಮೇಲೆ ಒಂದ್ 24 ಗಂಟೆ ಆದ್ರೂ ಬಿಡ್ಬೇಕು, ಬಿಡುವು ಬಿಡ್ಬೇಕು, ಇಲ್ಲಾಂದ್ರೆ ಮತ್ತೆ ಕಷ್ಟನೇ ಅದು. ಅದು ಕಷ್ಟನೇ, ಸರಿಯಾಗಿ ಬರಲ್ಲ ಬೆಳೆ. ಬರಲ್ಲ. ಒಟ್ಟಾರೆ ಕೃಷಿ ಹೇಗನ್ಸುತ್ತೆ ಇಬ್ರಾಹಿಂ ಅವರು? ಅದರಲ್ಲೇ ಈಗ ಜೀವನ ಮಾಡ್ತಾ ಇದ್ದೀನಿ ಸರ್. ಅದರಲ್ಲೇ ಜೀವನ ಮಾಡ್ತಾ ಇದ್ದೀರಾ? ಆದಾಯ ಚೆನ್ನಾಗಿ ಬರುತ್ತೆ? ಆದಾಯ ಚೆನ್ನಾಗಿ ಬರ್ತದೆ ಸರ್. ಮತ್ತೆ ಸರ್ಕಾರದವರು ರೈತರಿಗೆ ಒಂದು 6,000 ರೂಪಾಯಿ ಕೊಡ್ತಾರಲ್ಲ ವರ್ಷಕ್ಕೆ? ಅದು ನನಗೆ ಸಿಕ್ಕೋದಿಲ್ಲ ಸರ್, ಅದು ಎಲ್ಲ ತಂದೆ ಹೆಸರಲ್ಲೇ ಇದೆ, ದುರಸ್ತಿ ಆಗಿಲ್ಲ. ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಗೇನ್ ಬರ್ತಾ ಇಲ್ಲ ಹಾಗಾದ್ರೆ? ಅದು ಏನ್ ಸಿಕ್ಕೋದಿಲ್ಲ ಸರ್ ಸರ್ಕಾರದಿಂದ, ಏನ್ ಸಿಕ್ಕೋದಿಲ್ಲ. ಏನು ಸಿಗ್ತಾ ಇಲ್ಲ ಈಗ? ಏನ್ ಸಿಗ್ತಾ ಇಲ್ಲ. ಅಲ್ಲ ಕಾಫಿ ಮಂಡಳಿಯಿಂದ ಬೇರೆ ಬೇರೆ ಸೌಲಭ್ಯಗಳಿದಾವಲ್ಲ, ಅದೇನು ಸಿಕ್ಕೋದಿಲ್ಲ ಸರ್. ಸ್ಪ್ರಿಂಕ್ಲರ್ ಇದೆಲ್ಲ ಮಾಡ್ಕೋಬಹುದು ಅಂತಾರೆ, ಬಾವಿ ತೋಡ್ಕೋಬಹುದು ಅಂತಾರಲ್ಲ, ಮತ್ತೆ ಅದೇನ್ ಸಿಕ್ಕೋದಿಲ್ಲ. ಕರೆಂಟಿನ ವ್ಯವಸ್ಥೆ ಇದೆಯಾ ನಿಮಗೆ? ಕರೆಂಟ್ ಇದೆ ಸರ್. ಕರೆಂಟ್ ಇದೆ. ಡೀಸೆಲ್ ಪಂಪ್ ಸೆಟ್ ಏನು ಬೇಕಾಗಲ್ಲ? ಡೀಸೆಲ್ ನಮ್ಮ ಪಕ್ಕದ ಮನೆಯವನಿಗೆ ಇದ್ದ, ಅವೆಲ್ಲ ಹೊಡೆದು ಕೊಡ್ತಾನೆ. ಹೌದಾ? ಅವ್ರನ್ನ ಇಟ್ಕೊಂಡೆ ನೀವು ಸ್ಪ್ರಿಂಕ್ಲರ್ ಎಲ್ಲ ಮಾಡಿಸ್ತೀರಾ? ಅವ್ರನ್ನ ಇಟ್ಕೊಂಡೆ. ಅದೊಂದು ನಿಮ್ಗೆ ಅನುಕೂಲ ಆಗಿದೆ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ ಇಬ್ರಾಹಿಂ ಅವರು? ತೃಪ್ತಿ. ಲಾಭ? ದೊಡ್ಡ ಲಾಭ ಇಲ್ಲ ಅಂದ್ರೆ, ಒಂದ್ ಎಕರೆ ತೋಟ ಇದ್ರೆ ಜೀವನ ಕಳೆದ ಹೋಗ್ಬೋದು ಇಬ್ರಾಳಿಗೆ. ಜೀವನ ಮಾಡ್ಕೋಬಹುದು. ಜೀವನ ಮಾಡ್ಕೊಳ್ಬಹುದು. ಸಂತೋಷವಾಗಿರ್ಬಹುದು. ಸಂತೋಷವಾಗಿರ್ಬೋದು. ಅಂದ್ರೆ ನೀವು ಸ್ವಂತವಾಗಿ ಎಲ್ಲ ಕೆಲಸನು ಮಾಡ್ತೀರಾ? ಸ್ವಂತವಾಗಿ ಅದೇ ಎಲ್ಲ ಕೆಲಸ ಮಾಡ್ತೀನಿ. ಎಷ್ಟೇ ಮಾಡಕ ಪಾತಿಗೆ ಇದಕ್ಕೆಲ್ಲ ಜನ ಕರ್ಕೊಳ್ತೀನಿ. ಅಂದ್ರೆ ನಿಮ್ಗೆ ಇಡೀ ವರ್ಷ ಕೆಲಸ ಇದ್ದೇ ಇರುತ್ತೆ? ಇಡೀ ವರ್ಷ ಕೆಲಸ ಇದ್ದೇ ಇರ್ತದೆ. ಒಂದ್ ರೀತಿ ಇಡೀ ದಿನ ಕೆಲಸ ಮಾಡ್ತಾ ಇರ್ತೀರಿ? ಮಾಡ್ತಾ ಇರ್ತೀನಿ. ಅದೇ ಒಂಥರ ಸಂತೋಷ ಅಲ್ವಾ? ಹೌದು ಸರ್, ಸುಮ್ಮನೆ ಕೂತರ ಒಂಥರ ಇದಲ್ಲ. ಸೋಮಾರ್ತನ? ಸೋಮಾರ್ತನ ಹೊತ್ತೆ ಹೋಗಲ್ಲ ಅಲ್ವಾ? ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ ಇಬ್ರಾಹಿಂ ಅವರು? ಕೊಟ್ಟಿದ್ದೇನೆ ಸರ್. ರೇಡಿಯೋ ಕೇಳ್ತಾ ಇರ್ತೀರಾ? ರೇಡಿಯೋ 2 ವರ್ಷದಿಂದ ಕೇಳ್ತಾ ಇದ್ದೀನಿ ಸರ್.

ಅರಬಿಕಾ ಚೆರಿ 13,800 ರೂಪಾಯಿಂದ 15,500 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 16,500 ರೂಪಾಯಿಂದ 17,000 ರೂಪಾಯಿ, ರೊಬೆಸ್ಟಾ ಚೆರಿ 10,400 ರೂಪಾಯಿಂದ 11,250 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಬ್ರಾಂಚ್ ಇನ್ ವ್ಯಾಲಿ ಮಡಿಕೇರಿ. ಫೋನ್ 22557 1. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು ಹಂಗೆ ಕೊಡಗಿನ ವಿತರಕರು ಸುಖಾ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಮ್ಮಲ್ಲಿ ಎಲ್ಲಾ ತರದ ಪ್ಲೈವುಡ್ ಬ್ರ್ಯಾಂಡ್ ಗಾ ಲ್ಯಾಮಿನೇಟೆಡ್ ಬಾಗಿಲು ಗಾ WPC ಹಂಗೆ NFC ಬಾಗಿಲು ಗಾ ನಿಮಗೆ ಸಿಕ್ಕಿದೆ. ಹಿಂದೆ ಸಂಪರ್ಕ ಮಾಡಿ ಮಾಲೀಕರು ಮೊಟ್ಟನ ಕೌಶಿಕ್ ಸುಪ್ಪಯ್ಯ. ಮೊಬೈಲ್ 9483620311. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ದಿನದ ದಿನಕ್ಕೆ ನಾಯಿಗಳ ಹಾವಳಿ ಜಾಸ್ತಿಯಾಗಿದ್ದು ನಾಯಿ ಕಡಿತಕ್ಕೆ ತುತ್ತಾದ ಸಂಖ್ಯೆ ಜಾಸ್ತಿಯಾಗುಟ್ಟು ಇದರಿಂದ ಸುಪ್ರೀಂ ಕೋರ್ಟ್ ನಿರ್ದೇಶನದ ಹಂಗೆ ಬೀದಿ ನಾಯಿಗಳ ಹಾವಳಿನ ನಿಯಂತ್ರಿಸಿಕೆ ಅವಶ್ಯ ಕ್ರಮ ವಹಿಸುವ ಹಂಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಸೂಚನೆ ಕೊಟ್ಟಳು. ಪ್ಯಾಟಿನ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಬಾಡಿಲಿ ಬೀದಿ ನಾಯಿ ಹಾವಳಿ ನಿಯಂತ್ರಣದ ಬಗ್ಗೆ ಕೈಗೊಂಡ ಕ್ರಮಗಳ ಬಗ್ಗೆಲಿ ಅವು ಮಾತಾಡ್ದು. ಬೀದಿ ನಾಯಿಗಳ ಬ್ಯಾರೆ ಜಾಗಕ್ಕೆ ಸಾಕಿಸಿಕೆ ಹತ್ತಿರದ ಸಂಸ್ಥೆ ವ್ಯಾಪ್ತಿಲಿ ಕನಿಷ್ಠ 1 ಎಕರೆ ಜಾಗ ಕಾಯ್ದಿರಿಸಿ ಸುತ್ತುಗೋಡೆ ನಿರ್ಮಿಸುವ ಹಂಗೆ ನಿರ್ದೇಶನ ಕೊಟ್ಟಳು. ನಾಯಿ ಅಲ್ಲರೆ ಬ್ಯಾರೆ ಯಾವುದೇ ಪ್ರಾಣಿಗಳ ಕಡಿತ ಪ್ರಕರಣ ವರದಿ ಆದಾಗ ಸಂಬಂಧಪಟ್ಟ ಹತ್ತಿರದ ಸಂಸ್ಥೆನ ಅಧಿಕಾರಿಗಳಿಗೆ ತಿಳಿಸೋಕು ಬೀದಿ ನಾಯಿಗಳ ಕಡಿತಂದ ಆದ ರ್ಯಾಬಿಸ್ ರೋಗ ಬಗ್ಗೆಲಿ ಜಾಗೃತಿ ಮೂಡಿಸಲಾತ್ತ ಅವು ಹೇಳ್ದು. ಪಶುಪಾಲನೆ ಇಲಾಖೆ ಉಪನಿರ್ದೇಶಕರು ಡಾ ಲಿಂಗರಾಜ್ ದೊಡ್ಡಮನಿ ಅವರ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣ ಸಂಬಂಧಪಟ್ಟ ಹತ್ತಿರದ ಸಂಸ್ಥೆಗಳ ಜೊತೆ ಕೈಜೋಡಿಸಿ ಅವಶ್ಯ ಕ್ರಮ ವಹಿಸಲಾದೆತ್ತ ತಿಳಿಸಿದೆ. ಈ ಹೊತ್ತುಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ, ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕೊಡಗು ಜಿಲ್ಲೆನ ವ್ಯಾಪ್ತಿಯಲ್ಲಿ ವಿದ್ಯುತ್ ಶುಲ್ಕ ಪಾವತಿಸದೆ ಬಾಕಿ ಉಳಿದ ಗ್ರಾಹಕರಿಂದ ಕಟ್ಟದೇ ಇದ್ದ ವಿದ್ಯುತ್ ವಸೂಲಾತಿಗೆ ನವೆಂಬರ್ 19ಕ್ಕೆ ನಾಳೆ ವಿಶೇಷ ಕಂದಾಯ ಅಭಿಯಾನನ ಕೊಡಗು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದು ಗ್ರಾಹಕರು ಸಕಾಲದಲ್ಲಿ ವಿದ್ಯುತ್ ಬಾಕಿ ಬಿಲ್ನ ಪಾವತಿಸುವ ಹಂಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾ ಮಂತರಗೌಡ ಅವರ ಅಧ್ಯಕ್ಷತೆಯಲ್ಲಿ ತಾರೀಖು 19ರಂದು ಹೊತ್ತಾರೆ 10:30 ಗಂಟೆಗೆ ಸೋಮರ್ಪೇಟೆ ತಾಲೂಕು ಪಂಚಾಯಿತಿ ಸಭಾಬಾಡಿಲಿ ಸೋಮರ್ಪೇಟೆ ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆ ನಡೆದದೆ ತಾ ಸೋಮರ್ಪೇಟೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸಿಯೋಳು. ರಾಷ್ಟೀಯ ಐಕ್ಯತಾ ಸಪ್ತಾಹ ಕಾರ್ಬಾರು ನವೆಂಬರ್ 19ರಿಂದ 29ಕ್ಕೆ ಮುಟ್ಟ ನಡೆದದೇತ. ಸಿಬ್ಬಂದಿ ಮತ್ತೆ ಆಡಳಿತ ಸುಧಾರಣೆ ಇಲಾಖೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಬಿಕೆ ಸಂದೀಪ್ ಅವು ತಿಳಿಸಿಯೋಳು. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ್ ಅವರ ಅಧ್ಯಕ್ಷತೆಯಲ್ಲಿ ನವೆಂಬರ್ 22ರಂದು ಹೊತ್ತಾರೆ 10:30 ಗಂಟೆಗೆ ಕೊಡಗು ಜಿಲ್ಲಾ ಪಂಚಾಯತ್ ಮುಖ್ಯ ಸಭಾಬಾಡಿಲಿ ಒಂದು ದಿನದ ಕಾರ್ಯಾಗಾರ ಹಂಗೆ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆದದೆ ತಾ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವು ತಿಳಿಸಿಯೋಳು. 2025-26 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ 20 ಅಂಶಗಳ ಕಾರ್ಯಕ್ರಮ ಸೇರಿದಂಗೆ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನವೆಂಬರ್ 21 ಹೊತ್ತಾರೆ 10 ಗಂಟೆಗೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯತ್ ಸಭಾವಾಡಲಿ ನಡೆದದೆ ಅಂತ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವು ಮಾಹಿತಿ ಕೊಟ್ಟೋಳು. ಇದೇ ಡಿಸೆಂಬರ್ 13 ದೇಶಾದ್ಯಂತ ನಡೆಯಕಿದ್ದ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪಡ್ಕಂಬಕ್ಕೆ ಪರೀಕ್ಷೆಯ ಪ್ರವೇಶ ಪತ್ರಗ ನವೋದಯ ವೆಬ್ಸೈಟ್ಲಿ ಲಭ್ಯ ಇದ್ದದೆ. ಅಭ್ಯರ್ಥಿಗ ತಮ್ಮ ಪ್ರವೇಶ ಪತ್ರನ ಡೌನ್ಲೋಡ್ ಮಾಡಿಕೊಳ್ಳುವ ಹಂಗೆ ಗಾಳಿಬೀಡು ನವೋದಯ ವಿದ್ಯಾಲಯದ ಪ್ರಾನ್ಸ್ಪಾಲರು ತಿಳಿಸಿಯೋಳು. ಓಮನ್ ರಾಷ್ಟ್ರದಲ್ಲಿ ನಡೆದ ಹಾಕಿ ಪೈಪೋಟಿಲಿ ಕೂಡಿ ಹಾಡಿದ್ದು ಜಿಲ್ಲಿನ ಗೂಡೆ ಮಡಿಕೇರಿ ಸಾಯಿ ಕೇಂದ್ರದಲ್ಲಿ ತರಬೇತಿ ಪಡೆದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ವಿದ್ಯಾರ್ಥಿನಿ ಟಿ ಶೆಟ್ಟಿಗೇರಿ ಏಗರೆನ ಚಟ್ಟಂಡ ಕಿರಣ್ ಕಾಳಪ್ಪ ಕೃತಿಕ್ ದಂಪತಿಯ ಮಗಳು ಲಿಪ್ಸಿಕಾ ಗೋಲ್ ಕೀಪರ್ ಇನಾಮ್ ಪಡ್ಕೊಂಡಿದ್ದು ಗೊತ್ತಾಗುಟ್ಟು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಕೊಡಗು ಜಿಲ್ಲೆ ಇವರ ಕಡೆಯಿಂದ ಇದೇ ತಿಂಗಳ ತಾರೀಕು 23ಕ್ಕೆ ಐತವಾರ ಹೊತ್ತಾರೆ 10 ಗಂಟೆಗೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನ ಮಡಿಕೇರಿ ಹತ್ತಿರದ ಪದವಿ ಪೂರ್ವ ಕಾಲೇಜಿನ ಅಂಗಳಲ್ಲಿ ಮೈಸೂರು ವಿಭಾಗ ಮಟ್ಟದ ದೇಶಭಕ್ತಿ ಗೀತ ಗಾಯನ ಪೈಪೋಟಿ ನಡೆದದೆ. ಕೊಡಗು ಜಿಲ್ಲಾ ಮಟ್ಟದ ದೇಶಭಕ್ತಿ ಗೀತ ಗಾಯನ ಪೈಪೋಟಿಲಿ ಶುರುವಿನ ಸ್ಥಾನ ಪಡೆದ ತಂಡಗ ಹಂಗೆ ಮಡಿಕೇರಿನ ವಿದ್ಯಾರ್ಥಿಗ ಶಿಕ್ಷಕರೊಟ್ಟಿಗೆ ಪೈಪೋಟಿಲಿ ಸಹಕರಿಸುವಂಗೆ ಜಿಲ್ಲೆನ ಮತ್ತೆ ಹತ್ತಿರದ ಸಂಸ್ಥೆನ ಎಲ್ಲಾ ಪದಾಧಿಕಾರಿಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಹಂಗೆ ಕೇಳಿಕೊಂಡಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು ಹಂಗೆ ಕೊಡಗಿನ ವಿತರಕರು ಸುಖಾ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಿಮ್ಮ ಮನೆಗೆ ಬೇಕಾದ ಇಂಟೀರಿಯರ್ ಐಟಮ್ಸ್ ಗಳಿಗಾಗಿ ಇಂದೇ ಸಂಪರ್ಕ ಮಾಡಿ ಮಾಲೀಕರು ಮೊಟ್ಟನ ಕೌಶಿಕ್ ಸುಬ್ಬಯ್ಯ. ಮೊಬೈಲ್ 9483620311. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ. 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂ, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22-55-71. ಕಾನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಾನೂರು. ಇದರ ಅಮೃತ ಮಹೋತ್ಸವ ಸಭಾಂಗಣದಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ಸಹಕಾರಿ ಉದ್ಯಮಶೀಲತೆಯಿಂದ ಯುವಜನ, ಮಹಿಳಾ ಮತ್ತು ಅಬಲ ವರ್ಗದ ಸಬಲೀಕರಣ ದಿನಾಚರಣೆಯು ಇಂದು ಪೂರ್ವಾಹ್ನ 10 ಗಂಟೆಗೆ ನಡೆಯಲಿದೆ. ಸಾರ್ವಜನಿಕರೆಲ್ಲ ಪಾಲ್ಗೊಳ್ಳುವಂತೆ ಕಾನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೆ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಏ ಬೇಗ ರೆಡಿಯಾಗು, ಮನೆಗೆ ಬೇಕಾದ ಫರ್ನಿಚರ್ ತಗೊಳ್ಳೋಕೆ ಇವತ್ತೇ ಹೋಗೋಣ. ಸ್ವಲ್ಪ ದಿನ ವೇಟ್ ಮಾಡಿ, ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ ಶುರುವಾಗ್ಲಿ. ಕೊಡಗಿನ ಅತಿ ದೊಡ್ಡ ಫರ್ನಿಚರ್ ಮಳಿಗೆಯಾದ ಬಿಟ್ಟಂಗಲ್ದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಆಲ್ರೆಡಿ ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ ಸ್ಟಾರ್ಟ್ ಆಗಿದೆ. ಫರ್ನಿಚರ್ ಗಳನ್ನ ಖರೀದಿಸುವಾಗ 10-30% ಡಿಸ್ಕೌಂಟ್ ಕೊಡ್ತಿದ್ದಾರೆ. ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ ಜಂಕ್ಷನ್, ವಿರಾಜಪೇಟೆ. ರೀ, ಕಾಫಿ ಕೊಯ್ಲು ಆದ್ಮೇಲೆ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡಿಸ್ಬೇಕು. ನಮ್ದೇ ಅಂತ ಬೋರ್ವೆಲ್ ಇದ್ರೆ ಟೆನ್ಷನ್ನೇ ಇರೋದಿಲ್ಲ ಅಲ್ವಾ? ನಮ್ ಟೈಮ್ಗೆ ಬೋರ್ವೆಲ್ ಮಾಡಿ ಕೊಡೋರು ಯಾರಿದ್ದಾರೆ? ಏ, ನಮ್ಮ ಕೂರ್ಗ್ ಮೂವರ್ ಸೈನ್ ಬೋರ್ವೆಲ್ಸ್ ಇರುವಾಗ ಆ ಚಿಂತೆ ಯಾಕೆ? ಕೃಷಿ ಬಳಕೆಗಾಗಿ 6.5 ಮತ್ತು 4.5 ಬೋರ್ವೆಲ್ ಮಾಡ್ಕೊಡ್ತಾರೆ. ಜೊತೆಗೆ ನೀರಾವರಿಗಾಗಿ ಕೆರೆ ನಿರ್ಮಾಣ ಅಲ್ದೆ ಬೇರೆ ಮಣ್ಣಿನ ಕೆಲಸವನ್ನು ಇವ್ರು ಮಾಡ್ತಾರೆ. ಹೌದಾ? ಹಾಗಿದ್ರೆ ಅವರಿಂದಲೇ ಮಾಡಿಸೋಣ. 25 ವರ್ಷಗಳಿಂದ 1,000+ ಕೆರೆ ಹಾಗೂ ಬೋರ್ವೆಲ್ ನಿರ್ಮಾಣ ಹಾಗೂ ಮಣ್ಣಿನ ಕೆಲಸದಲ್ಲಿ